ನಾನು ಮಾಡೋಕ್ಕಾಗಲ್ಲ, ಇದನ್ನು ಸರ್ಕಾರ ಮುಂದಕ್ಕೆ ತಗೊಂಡು ಅದನ್ನು ಕಲೆಕ್ಟ್ ಮಾಡಿ ಜಸ್ಟ್ ಬರೋ ರೈತನ ಕೊಟ್ಟರೆ ಸಾಕು. ಏನು 10 ಲೀಟರ್ ಇದಕ್ಕೆ ಫಾರ್ಮುಲಾ ಕಂಡಿಡಿಯೋಕ್ಕೆ 11 ಸರಿ ಫೇಲ್ ಆಗಿಲ್ಲ, 11 ಸರಿ ಫೇಲ್ ಆಗಿರೋದು. ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಈ ಪುಣ್ಯಾತ್ಮ ಇವ ಇದೀವ ಸಾಕಾಗಿ ಮಲ್ಕೊಂಡ್ಬಿಟ್ಟ ಸಾಕಾಗಿ. ಕೊನೆಗೆ ನಾನು 10 ರಾತ್ರಿ 12:30 ಸಕ್ಸೀಡ್ ಆಗಿದ್ದಾನೆ ಆ್ಯಕ್ಚುಲಿ. ಸೊ ಆವತ್ತು ಹಂಗೆ ಪ್ರಯೋಗ ಹಾಗೆ ಆಗುತ್ತೆ, ಅದಕ್ಕೆ ನಾನು ಪ್ರಯೋಗ ಸಿದ್ಧ ಮಾಡಿದ್ದೀನಿ. ಮನುಷ್ಯರ ಮೂತ್ರಿರತಕ್ಕಂಥದ್ದು ಹತ್ತಿರ ಆದಮೇಲೆ ರೀ ಆ ಮನುಷ್ಯನ ಗಂಜಲು ಹೆಂಗಿರುತ್ತೋ ಅಂತೇಳಿದ್ರೆ ನಿಮಗೆ ಕಬ್ಬಿನ ರಸ ಇದ್ದಂಗಿರುತ್ತೆ, ಒಂಥರ ಯೆಲೋ ಕಲರು ಸ್ಮೆಲ್ ಹೆಂಗಿರುತ್ತೆ ಅಂದ್ರೆ ಆ ಥರ ಸ್ಮೆಲ್ ಇರುತ್ತೆ. ಅದಕ್ಕೆ 10 ಲೀಟರ್ ನೀರು ಮಿಕ್ಸ್ ಮಾಡಿ ನನ್ನ ಗಿಡಕ್ಕೆ ಹಾಕಿರ್ತಾರೆ ಏನಾಗಿದೆ ಅಂತಕ್ಕಂಥದ್ದನ್ನು. 450 ತೆಂಗಿನ ಗಿಡ ನಾನು ಹೇಳಿದ್ನಲ್ಲ, 5 ಅಡಿ ಕೆಳಗಿರ್ತಕ್ಕಂಥ ತೆಂಗಿನ ಗಿಡ ನೋಡೋಕ್ಕೆ ನಿಮಗೆ 2 ಕಣ್ಣು ಸಾಲದು, ಕಣ್ಣು ಇಷ್ಟು ದೊಡ್ಡ ಮಣ್ಣು ನೋಡ್ಬೇಕು ನೀವು. ಕಾರಣ ಮನುಷ್ಯನ ಮೂತ್ರ ರೀ. ಹಾಗೆ ಮುಂದಕ್ಕೆ ಅದನ್ನು ನೋಡ್ಕೊಂಡು ಬೇಕಾದ್ರೆ ಮೋಸ್ಟ್ಲಿ ಎಲ್ಲ ವಿಷಯಗಳು ಹೇಳಲಿಕ್ಕೆ ಆಗೋದಿಲ್ಲ, ಮೋಸ್ಟ್ಲಿ ಟೈಮ್ ಸಮಿಟ್ ಭಾಳ ಕಷ್ಟ ಇದೆ. 2 ಪುಸ್ತಕ ಅದನ್ನು ತಂದಿರೋದು ನಾನು ಇಂಗ್ಲೀಷ್, ನಿನ್ನೆ ನೆಲದೆಲ್ಲ ಖಾಲಿಯಾಗಿ ಹೋಯಿತು. ಒಂದು ಇಂಗ್ಲೀಷ್ ಪುಸ್ತಕ ಭಗೀರಥ, ವಾರ್ ಆನ್ ವಾಟರ್ ಕ್ರೈಸಸ್, ಕನ್ವರ್ಟಿಂಗ್ ಡ್ರೈ ಲ್ಯಾಂಡ್ ಟು ವೆಟ್ ಲ್ಯಾಂಡ್. ಇದನ್ನು 4 ದೇಶದಲ್ಲಿ ಮಾಡ್ತಾರೆ ಈಗಾಗಲೇ, ಇದು ಮತ್ತೆ 6ನೇ ಪ್ರಿಂಟ್ ಹೋಗ್ತಾ ಇದೆ. ಇನ್ನೊಂದು ಭಗೀರಥ, ನೀರಿನ ಸಮಸ್ಯೆ ವಿರುದ್ಧ, ಇದು ಕನ್ನಡ. ಇದು 200 ರೂಪಾಯಿ ಬೆಲೆ ಇದ್ದರೂ ಕೂಡ ಇವತ್ತು ಮೋಸ್ಟ್ಲಿ ಇವರೇನು ಯೂನಿವರ್ಸಿಟರ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಕೆಲಸ. ಯಾಕಂದರೆ ಕೃಷಿ ಮೇಳದ ಬದಲಾಗಿ ಇವತ್ತು ಬೇರೆ ಪ್ರೋಗ್ರಾಮನ್ನು ಮಾಡ್ತಾಯಿದ್ರು. ಅದ್ರ ಸಲುವಾಗಿ ನಾನು ಇವತ್ತು ಇವರಿಗೆ 50 ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಯಾರಿಗೂ ನಾನು ಕೊಡೋಕ್ಕಾಗೋದಿಲ್ಲ ಅಂದರೆ ಅದನ್ನು ಪ್ರೀತಿ ಕೊಡೋ ಚಿಂತೆ ಇಲ್ಲ. ಮಳೆ ನೀರು ನಿಲ್ಲಿಸಿ, ಬರ ಓಡಿಸಿ, ಕೆರೆ ನಿರ್ಮಿಸಿ, ಬರ ಅಳಿಸಿ, ಸಂಗ್ರಹಿಸಿದರೆ ಮಳೆ ನೀರು ಹರಿಸಬೇಕಿರಲಿಲ್ಲ ಟ್ಯಾಂಕರ್ ಮುಖಾಂತರ ನೀರು, ಹೊತ್ತು ತರಬೇಕಿಲ್ಲ ಹರ್ದಾರಿಯಿಂದ ನೀರು, ಒತ್ತಬೇಕಿಲ್ಲ ಹ್ಯಾಂಡ್ ಪಂಪ್ ಅವರು, ಕೊನೆಗೆ ನೀವು ಕಟ್ಟಬೇಕಿಲ್ಲ ನೀರು ಕರೆಂಟ್ ಬಿಲ್. ಇವತ್ತು ಮೋಸ್ಟ್ಲಿ ನಮ್ಮನ್ನು ನಿಮ್ಮನ್ನು ಚಿಂತೆ ಮಾಡಕ್ಕೆ ಹಚ್ಚಿದ್ದಾರೆ ಇವತ್ತು ಯೂನಿವರ್ಸಿಟಿಯವರು. ಇದು ಬರೀ ಚಿಂತನೆಯಿಂದ ಆಗ್ತಕ್ಕಂಥ ಯಾರು ಯಶ್ವ ಪಟೇಲ್ ಆಗಲಿ, ಮೋದಿ ಆಗಲಿ, ನಾವಾಗಲಿ ನಿಮ್ಮ ಸಮಸ್ಯೆ ತೀರ್ಸೋಕ್ಕೆ ಸಾಧ್ಯ ಇಲ್ಲ, ನೀವೇ ಈ ಸಮಸ್ಯೆ ತೀರಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಫೆಸಿಲಿಟೇಟರ್ಸ್. ಬ್ರಹ್ಮನಿಗೆ ಸೃಷ್ಟಿಯ ಚಿಂತೆ, ಯಮನಿಗೆ ಸತ್ತವರ ಚಿಂತೆ, ವ್ಯಾಪಾರಿಗೆ ಗ್ರಾಹಕರ ಚಿಂತೆ ಆದರೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ ಅಂದರೆ ಮಸಿಗೆಗೆ ಮಳೆ ನೀರು ಮತ್ತು ಬಳಸಿದ ನೀರಿನ ಚಿಂತೆ, ಶ್ರೀಮಂತರಿಗೆ ಕಳ್ಳರ ಚಿಂತೆ, ಕಳ್ಳನಿಗೆ ಕದಿಯುವ ಚಿಂತೆ, ಕಳ್ಳನಿಗೆ ಕದಿಯುವ ಚಿಂತೆ ಆದರೆ ಮಸಗಿಗೆ ಬೋರು ಬಾವಿಗಳ ಚಿಂತೆ. ಈ ಚಿಂತೆ ನಂದೊಬ್ಬಂದ ಸಾಲದು. ಇದು ಯಾರು ಚಿಂತೆ ಆಗಬೇಕು? ನಿಮ್ಮ ಚಿಂತೆ ಆಗಬೇಕು ಅಂತೇಳಿ. ಇದುವರೆಗೆ ಮಳೆ ನೀರು ಕೊಯ್ಲು ಮತ್ತು ಜಲ ಮರುಪೂರಣ ಕುರಿತು ಜಲತಜ್ಞರಾದ ಡಾಕ್ಟರ್ ಅಯ್ಯಪ್ಪ ಮಸಿಗೆ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದರೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 57% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 24% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇದುವರೆಗೆ ಹವಾಮಾನ ವರದಿ ಕೇಳಿದ್ರೆ ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ಹೇಳುವುದಾದರೆ ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳನ್ನು ಅಥವಾ ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು. ಬಿಸಿಲಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಶೇಂಗಾ. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಕಲ್ಲಂಗಡಿ. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರ್ಬೂಜು ಬೆಳೆಯಲ್ಲಿ ಬರುವ ಹಣ್ಣು ನೊಣ್ಣದ ಬಾಧೆ ತಡೆಯಲು ಎಕರೆಗೆ 15 ಮೋಹಕ ಬಲಿಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬನ್, 75 WP ಅಥವಾ ಇಮೋಮಿಕ್ವಿಕ್ ಬೆಂಜೋಹೇಟ್ 5 SG ಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೆಥೆನೊ ಜಿಯೋನಾಲ್ ಮತ್ತು 1 ಮಿಲಿಲೀಟರ್ ಮೆಲೋಡಿಥಿಯನ್ 5 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಬಳಸಬೇಕು. ಕುರಿ ಸಾಕಾಣಿಕೆ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ನಾಳೆ ಸಂಜೆ 6:51 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮನೆಯಲ್ಲಿ ಕೇಳುವಿರಿ. ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದ ನಾಗರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆದಾಣೆ. ರೈತ ಬಾಂಧವರೇ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ, ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ಸಣ್ಣ ಭತ್ತ ಕನಿಷ್ಠ 1896 ರೂಪಾಯಿಗಳಿಂದ ಗರಿಷ್ಠ 2222 ರೂಪಾಯಿಗಳವರೆಗೆ. ಭತ್ತ ರಾಜಹಂಸ 1270 ರೂಪಾಯಿಗಳಿಂದ 1370 ರೂಪಾಯಿಗಳವರೆಗೆ. ಸಜ್ಜೆ 2009 ರೂಪಾಯಿಗಳು. ಹೊಣಗಡಲೆ 5200 ರೂಪಾಯಿಗಳಿಂದ 5680 ರೂಪಾಯಿಗಳವರೆಗೆ. ಕೆಂಪು ತೊಗರೆ 6802 ರೂಪಾಯಿಗಳಿಂದ 7052 ರೂಪಾಯಿಗಳವರೆಗೆ. ಶೇಂಗಾ 3355 ರೂಪಾಯಿಗಳಿಂದ 5549 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 3666 ರೂಪಾಯಿಗಳಿಂದ 5066 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 6769 ರೂಪಾಯಿಗಳಿಂದ 8211 ರೂಪಾಯಿಗಳವರೆಗೆ. ಅಲಸಂದಿ 4879 ರೂಪಾಯಿಗಳಿಂದ 6289 ರೂಪಾಯಿಗಳವರೆಗೆ. ಮೆಕ್ಕೆಜೋಳ ಕನಿಷ್ಠ 1769 ರೂಪಾಯಿಗಳಿಂದ ಗರಿಷ್ಠ 2154 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:23. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಈಗ ಕೇಳಿ ತುಕನಹಟ್ಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನ. ಚಿಕ್ಕ ರಾಮನ ಹಾಡಲು ದೇವ, ಚಿಕ್ಕ ರಾಮನ ರಾಜಾ.